ಈಗ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ನಮ್ಮ ಗ್ರಾಮ ನಮ್ಮ ಪಂಚಾಯತ್ ಸೇರಿಕೊಂಡು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯನ್ನು ಕ್ರಿಯೇಟ್ ಮಾಡಿದ್ದೀವಿ. ಅದು ನಮಗೆ ಸಪೋರ್ಟ್ ಆಗಿ ಬಂದಿದ್ದು ಇಶಾ ಫೌಂಡೇಶನ್ ಅವರು. ಅದರಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಪ್ರತಿ ಒಂದು ಗ್ರಾಮ ಪಂಚಾಯತ್ನಿಂದ ಒಂದೆರಡು ಗ್ರಾಮಗಳನ್ನು ಸೆಲೆಕ್ಟ್ ಮಾಡಿ ಒಂದು ಪಂಚಾಯತ್ನಿಂದ 60 ಜನರಂಗೆ 300 ಜನರನ್ನು ಒಟ್ಟುಗೂಡಿಸಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯನ್ನು ಮಾಡಿದ್ದೀವಿ. ಅದರ ಹೆಸರು ವಿರಾಜ್ಪೇಟ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ. ಅದರಲ್ಲಿ ಡೈರೆಕ್ಟರ್ ಆಗಿದ್ದೀನಿ. ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ಫಾರ್ಮರ್ಸಿಗೆ ಬೆಳೆಗಾರರಿಗೆ ಕೃಷಿಗೆ ಬೇಕಾದಂತ ಎಲ್ಲ ವಸ್ತುಗಳನ್ನು ಕಡಿಮೆ ರೇಟ್ನಲ್ಲಿ ದೊರಕಿಸಬೇಕು. ಆಮೇಲೆ ಮುಖ್ಯವಾಗಿ ಅವರೇನು ಉತ್ಪಾದನೆ ಮಾಡ್ತಾರೆ ಅದನ್ನು, ಅಂದ್ರೆ ಮಧ್ಯವರ್ತಕರು ಇಲ್ಲದೆ ಒಳ್ಳೆ ರೇಟಲ್ಲಿ ಯಾವ ರೀತಿ ಮಾರಾಟ ಮಾಡಬಹುದು, ಅದರದ್ದು ಮ್ಯಾಕ್ಸಿಮಮ್ ಬೆನಿಫಿಟ್ ಹೆಂಗೆ ಫಾರ್ಮರ್ಸ್ಗೆ ಕೊಡಬಹುದು ಅಂತ ಹೇಳುವ ಉದ್ದೇಶದಲ್ಲಿ ಇದನ್ನು ಮಾಡಿದೀವಿ. ಅಂದ್ರೆ ನಾವು ಸ್ಟ್ರಿಕ್ಟ್ ಆಗಿ ಗೌರ್ಮೆಂಟ್ ರೂಲ್ಸ್ ನ ಫಾಲೋ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮಗೆ ಸಪೋರ್ಟ್ ಆಗಿ ಬಂದಿರುವವರು ಇಶಾ ಔಟ್ರೀಚ್ ಅಂತ, ಇಶಾ ಫೌಂಡೇಶನ್ ಔಟ್ರೀಚ್ ಆಕ್ಟಿವಿಟೀಸ್ ಮಾಡ್ತಿರುವಂತ ಆರ್ಗನೈಸೇಷನ್. ಇವ್ರೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಹಳಷ್ಟು ಇನ್ವೆಸ್ಟಿಗೇಷನ್, ಆಮೇಲೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಫಾರ್ಮರ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ನಾವು ಯಾವುದೇ ಒಂದು ಆರ್ಗನೈಸೇಷನ್ ಸೆಟ್ಅಪ್ ಮಾಡಬೇಕಂದ್ರೆ ಮೊದಲನೇ ಮೆಂಬರ್ಸ್ ಏನಿದ್ದಾರೆ ಅವರು ಇದರಲ್ಲಿ ಕಂಪ್ಲೀಟ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಈಗ ಫಾರ್ಮರ್ಸ್ ಪಾರ್ಟಿಸಿಪೇಟ್ ಮಾಡದೆ ಯಾವುದೇ ಒಂದು ಕಂಪನಿ ಇರಬಹುದು, ಕೋಆಪರೇಟಿವ್ ಸೊಸೈಟಿ ಇರಬಹುದು, ಯಾವುದು ಸಕ್ಸಸ್ಫುಲ್ ಆಗಕ್ಕೆ ಚಾನ್ಸಸ್ ಇಲ್ಲ. ಆ ನಿಟ್ಟಿನಲ್ಲಿ ನಾವೇನ್ ಮಾಡಿದೀವಿ ಅಂತ, ನಾವು ಸೆಲೆಕ್ಟೆಡ್ ಮೆಂಬರ್ಸ್ ನ ಫಸ್ಟ್ ರೌಂಡ್ ಅಲ್ಲಿ ತಗೊಂಡಿದ್ದೀವಿ. ಪ್ರತಿ ಗ್ರಾಮ ಪಂಚಾಯತ್ನಿಂದ 60 ಮೆಂಬರ್ಸ್, ಅದು ನಮಗೆ ಗೊತ್ತಿರುವವರು, ಆಮೇಲೆ ಈ ತರ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ ಹೇಳ್ಕೊಂಡು ನಾವು ಅವ್ರನ್ನ ಇನ್ಕ್ಲೂಡ್ ಮಾಡಿದೀವಿ. ಪ್ರತಿಯೊಬ್ಬರು ಮೆಂಬರ್ ಕಡೆಯಿಂದ 25 ಶೇರ್ಸ್ ನ ಪರ್ಚೇಸ್ ಮಾಡಬೇಕು. ಒಂದು ಶೇರ್ಗೆ 100 ರೂಪಾಯಿ ತರ, 2,500 ರೂಪೀಸ್ ಗೆ ಅವರು ಶೇರ್ಸ್ ಪರ್ಚೇಸ್ ಮಾಡಬೇಕಾಗತ್ತೆ. ಆಮೇಲೆ ಆ ಶೇರ್ಸ್ ನ ನಾವು ಒಟ್ಟುಗೂಡಿಸಿ ಒಂದಿಷ್ಟು ಅಮೌಂಟ್ ಮಾಡಿ, ಆಮೇಲೆ ಇದೇ ಫಾರ್ಮರ್ಸಿಗೆ ಗೌರ್ಮೆಂಟ್ಗೆ ಅಪ್ಲೈ ಮಾಡಿ ಈಕ್ವಲ್ ಶೇರ್ನ ಅಲ್ಲಿಂದ ಪಡ್ಕೊಂಡಿದ್ದೀವಿ. ಈಗ ಒಂದು ಫಾರ್ಮರ್ 2,500 ರೂಪೀಸ್ ಕೊಟ್ರೆ ಅವರಿಗೆ ಗೌರ್ಮೆಂಟ್ ಇಂದ 2,000 ರೂಪೀಸ್ ಸಿಗುತ್ತೆ. ಅಲ್ಲಿಗೆ 4,500 ರೂಪೀಸ್ ಶೇರ್ ಹೋಲ್ಡಿಂಗ್ ಇರುತ್ತೆ ಒಂದೊಂದು ಫಾರ್ಮರ್ಗೆ. ಆಮೇಲೆ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳಿದ್ರೆ ಅದು ಬೇರೆಯವರದಲ್ಲ, ಅದು ನಮ್ಮದೇ. ನಾವೇನ್ ಮೆಂಬರ್ಸ್ ಇದ್ದೀವಿ, ನಮ್ಮ ಕಂಪನಿ ಯಾವಾಗಲೂ ನಮ್ಮ ಕಂಪನಿ ಅಂತಲೇ ನಾವು ತಿಳ್ಕೋಬೇಕು. ನಮಗೊಂದು ಶೇರ್ ಹೋಲ್ಡಿಂಗ್ ಅದರಲ್ಲಿ ಇದೆ. ಆ ಕಂಪನಿ ಯಾವುದೇ ಒಂದು ವಿಷಯಕ್ಕೆ ನಮ್ಮ ಕೈವಾಡ ಇರಬೇಕು. ಅದರಲ್ಲಿ ಯಾವುದೇ ಒಂದು ಕಾರ್ಯ ನಡೆದರೆ ಅದು ನಮ್ಗೆ ಗೊತ್ತಿರಬೇಕು, ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲ ಕೃಷಿಕರಿಗೂ ನಾವು ಇನ್ಪುಟ್ಸ್ ತಂದು ಕೊಡ್ತೀವಿ ಅಂತ ಹೇಳಿದೀವಿ. ಅದು ನಾವಂದ್ರೆ ಅದು ನಮ್ಮದು, ಆ 300 ಜನ ಏನಿದ್ದಾರೆ ಅವರದು ಕಂಪನಿ ಅದು. ಅಲ್ಲಿ ಒಂದು ಇನ್ಪುಟ್ ಶಾಪ್ ಫಾರ್ಮೆಟ್ ಮಾಡಿದೀವಿ, ಅದು ಅವರದು, 300 ಜನ ಫಾರ್ಮರ್ಸ್ ಅವರು. ಅವರಿಗೆ ಯಾವುದೇ ವಸ್ತು ಬೇಕಾದ್ರೆ ಅಲ್ಲಿಂದ ಕೊಂಡ್ಕೋಬಹುದು. ಏನ್ ಮಾಡಿದೀವಿ ನಾವು ಅಂತ ಹೇಳಿದ್ರೆ, ಅಲ್ಲಿ ಮಾರ್ಕೆಟ್ ಅಲ್ಲಿ ಸಿಗೋಕ್ಕಿಂತ ಕಡಿಮೆ ರೇಟ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಅಂದ್ರೆ ನಾವು ಬೇರೆ ಬೇರೆ ಡೈರೆಕ್ಟ್ ಕಂಪನೀಸ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ತಂದು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಈಗ ಸದ್ಯಕ್ಕೆ ನಾವು ಫರ್ಟಿಲೈಸರ್ ಮತ್ತೆ ಪೆಸ್ಟಿಸೈಡ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ಅದಕ್ಕೆ ಬಹಳಷ್ಟು ಪ್ರೊಸೀಜರ್ಸ್ ಇದೆ, ಸರ್ಟಿಫಿಕೇಟ್ಸ್ ತಗೋಬೇಕಾಗುತ್ತೆ, ಪರ್ಮಿಷನ್ಸ್ ತಗೋಬೇಕಾಗುತ್ತೆ, ಇದಕ್ಕೆಲ್ಲ ನಾವು ವರ್ಕ್ ಮಾಡ್ತಾ ಇದೀವಿ. ಅದಕ್ಕೆ ಇಶಾ ಫೌಂಡೇಶನ್ ವಾಲಂಟಿಯರ್ಸ್ ತುಂಬಾ ದಿನದಿಂದ ಬಹಳ ಕಷ್ಟಪಟ್ಟು ವರ್ಕ್ ಮಾಡಿ ಅವರು ಇದೆಲ್ಲ ಪಡ್ಕೊಳ್ತಾ ಇದ್ದಾರೆ. ಈಗ GST ಅಪ್ಲೈ ನಮಗೆ ಸಿಕ್ಕಿದೆ, ಅದೇ ತರ ಪರ್ಮಿಷನ್ಸ್ ಸಿಗುತ್ತೆ. ಸಿಕ್ಕಿದ ತಕ್ಷಣ ನಮ್ಮ ಫೆಸಿಲಿಟೀಸ್ ಪ್ರಕಾರ, ಈಗ ಫಾರ್ ಎಕ್ಸಾಂಪಲ್ ಫರ್ಟಿಲೈಸರ್ಸ್ ತಂದು ಕೊಡ್ಬೇಕಂದ್ರೆ ನಮಗೆ ಗೋಡೌನ್ಸ್ ಬೇಕಾಗುತ್ತೆ, ಅಂತ ಫೆಸಿಲಿಟೀಸ್ ಎಲ್ಲ ಕ್ರಿಯೇಟ್ ಆಗಿ ಅಥವಾ ರೆಂಟಲ್ ತಗೊಂಡು ಆಮೇಲೆ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾ ಇರ್ತೀವಿ. ಅದೇ ತರ ಯಾವ ಉತ್ಪನ್ನಗಳನ್ನು ನಾವು ಮಾರುಕಟ್ಟೆ ಮಾಡಬೇಕು ಅಂತ ಹೇಳ್ತೀವಿ, ಅದರಲ್ಲಿ ಕೂಡ ಪ್ರತಿಯೊಂದು ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಅವರ ಉತ್ಪಾದನೆ ಏನಿದೆ ಅದರಲ್ಲಿ ಒಂದು 10% ಅಥವಾ 20% ನ ಮೊದಲನೇ ಬಾರಿಗೆ ಒಟ್ಟುಗೂಡಿಸಿ ನಾವು ಅದನ್ನ ಡೈರೆಕ್ಟ್ ಆಗಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಅಥವಾ ಯಾರು ಪರ್ಚೇಸರ್ ಇದ್ದಾರೆ ಅವರಿಗೆ ಕೊಟ್ಟರೆ ನಮಗೆ ಭವಿಷ್ಯ ಈ ಮಾರ್ಕೆಟ್ನಲ್ಲಿ ಏನು ರೇಟ್ ಸಿಕ್ಕುತ್ತೆ ಅದಕ್ಕಿಂತ 10% 20% ಎಷ್ಟು ಪರ್ಸೆಂಟ್ ಅದು ನಮಗೆ ಕರೆಕ್ಟ್ ಆಗಿ ಹೇಳಕ್ ಬರೋದಿಲ್ಲ, ಆದ್ರೆ ಡೆಫಿನೆಟ್ಲಿ ನಮಗೆ ಒಂದು ಬೆಟರ್ ಪ್ರೈಸ್ ಸಿಗಬಹುದು. ಈ ಉದ್ದೇಶದಿಂದ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯನ್ನು ಮಾಡಿದೀವಿ. ಈಗ ಸದ್ಯಕ್ಕೆ 300 ಜನ ಮಾತ್ರ ಇನ್ಕ್ಲೂಡ್ ಮಾಡಿದೀವಿ. ಇನ್ನು ಎಸ್ಟಾಬ್ಲಿಷ್ ಆದ್ಮೇಲೆ ನಾವು ಇನ್ನೂ ಹೆಚ್ಚಿನ ಮೆಂಬರ್ಸ್, 1,000 ಮೆಂಬರ್ಸ್ ತನಕ ಮಾಡಬಹುದು ಅಂತ ವಿಚಾರ ಮಾಡ್ಕೊಂಡಿದ್ದೀವಿ. ಕೊಡಗಿನಲ್ಲಿ ನೀವು ಕಂಡಂತೆ 4-5 ಕಡೆ ರೈತ ಉತ್ಪಾದಕ ಸಂಸ್ಥೆಗಳಿದ್ದಾವೆ, ಅವುಗಳ ಚಟುವಟಿಕೆಗಳನ್ನು ಗಮನಿಸಿಕೊಂಡ್ರೆ ಏನನ್ಸುತ್ತೆ? ಅಂದ್ರೆ ನಾವು ವಿಮರ್ಶೆ ಮಾಡೋದಕ್ಕಿಂತ ಟೀಕೆ ಮಾಡೋದಕ್ಕಿಂತ ಒಂದೊಂದು ಉದ್ದೇಶ ಇಟ್ಕೊಂಡು ಒಂದೊಂದು FPO ಕೆಲಸ ಮಾಡ್ತಾ ಇದಾವೆ. ಈಗ ಪುತ್ತರಿದು ತೆಗೆದುಕೊಳ್ಳಿ, ಪಗಂಡೇಶ್ವರದು ತೆಗೆದುಕೊಳ್ಳಿ, ಇನ್ನು ಬೇರೆ ಬೇರೆದು ಇದಾವೆ. ಈ ಒಂದು ಹಿನ್ನೆಲೆಯಲ್ಲಿ ನೀವು ನಿಮ್ಮ FPO ಬಗ್ಗೆ ಹೇಳ್ತಾ ಇದ್ರೆ, ಇನ್ನೂ ಅವಕಾಶಗಳು ಕೊಡಗಿನಲ್ಲಿದ್ದಾವೆ, ಆ ಕುರಿತಂತೆ ಪ್ರಸ್ತಾಪ ಮಾಡಿ. ಹೇಗೆ ಪ್ರಾರಂಭಿಸಬೇಕು, ಹೇಗೆ ಹೋಗ್ಬೇಕು? ಮೊದಲನೇದಾಗಿ ಹೇಳೋದಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಮಾಡುವಾಗ ಓಪನ್ಲಿ ಮಾಡಿದ್ರೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಮಾಡಿದ್ರೆ ತುಂಬಾ ಉತ್ತಮ. ಯಾಕಂದ್ರೆ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಎವ್ರಿ ಸ್ಟೇಜಸ್ ಅಲ್ಲಿ ನಮ್ಮ ಮೆಂಬರ್ಸ್ ಏನಿದ್ದಾರೆ ಅವ್ರಿಗೆ ಹೇಳ್ಬೇಕಾಗತ್ತೆ. ಆಮೇಲೆ ಇನ್ಪುಟ್ ಶಾಪ್ ಸೆಟ್ಅಪ್ ಮಾಡೋದು, ನಾವು ಏನೇನೋ ತಂದು ಅಲ್ಲಿ ಮಾರೋದು, ಇವೆಲ್ಲ ಅಷ್ಟು ಕಷ್ಟವಾದಂತ ವಿಷಯವಲ್ಲ. ಯಾಕೆಂದ್ರೆ ನಮ್ಮ ಕೊಡಗಿನಲ್ಲಿ ಬಹಳಷ್ಟು ಇನ್ಪುಟ್ ಸೆಲ್ಲರ್ಸ್ ಇದ್ದಾರೆ, ಪ್ರತಿಯೊಂದು ಫಾರ್ಮರ್ಸಿಗೂ ಒಬ್ಬೊಬ್ಬರ ಜೊತೆ ಕನೆಕ್ಷನ್ಸ್ ಇದೆ, ಅವರಿಗೆ ಬೇರೆ ಬೇರೆ ರೇಟ್ಸ್ ಅಲ್ಲಿ ಕೊಡ್ತಾರೆ, ಫರ್ಟಿಲೈಸರ್ ಆಗ್ಲಿ, ಪೆಸ್ಟಿಸೈಡ್ಸ್ ಆಗ್ಲಿ, ಬೇರೆ ಯಾವುದೇ ಇನ್ಪುಟ್ಸ್ ಆಗ್ಲಿ ಸಿಗುತ್ತೆ. ಆದ್ರೆ ನಮ್ಮ ಮೇನ್ ಉದ್ದೇಶ ಏನು ಇರಬೇಕು ಅಂತ ಹೇಳಿದ್ರೆ, ಕೃಷಿಕರು ಏನು ಉತ್ಪಾದನೆ ಮಾಡ್ತಾರೆ ಅದನ್ನ ಮಾರುಕಟ್ಟೆ ಮಾಡಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಮೇನ್ ಏಮ್ ಏನು ಅಂತ ಹೇಳಿದ್ರೆ, ಒಂದೆರಡು ವರ್ಷದಲ್ಲಿ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವಂತ ಸ್ಟೇಜ್ಗೆ ಬರಬೇಕಂತ ನಮ್ದೊಂದು ತೀರ್ಮಾನ. ಈಗ ಬೇರೆ ಅನೇಕ ಎಫ್ ಪಿ ಓಸ್ ಕೊಡಗಿನಲ್ಲಿ ಇದೆ, ಆದರೂ ಇನ್ನು ಯಾರು ಮಾರುಕಟ್ಟೆ ಮಾಡುವಂತ ಸ್ಟೇಜ್ಗೆ ಬಂದಿಲ್ಲ. ಬಹುಶಃ ನಾವು ಅದನ್ನ ಮಾಡಬೇಕಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅಂದ್ರೆ ನಮಗೆಲ್ಲವೂ ಚೆನ್ನಾಗಿ ಒದಗಿ ಬಂದ್ರೆ ಡೆಫಿನೆಟ್ಲಿ ನಾವು ಮಾಡ್ತೀವಿ. ಸರ್ಕಾರದ ನೀತಿ ನಿಯಮಗಳ ಬಗ್ಗೆ ಹೇಳಿ. ಒಂದು ಎಫ್ ಪಿ ಓನ್ನ ಸ್ಥಾಪನೆ ಮಾಡಲಿಕ್ಕೆ ಹೊರಟಾಗ ಏನು ನಿಬಂಧನೆಗಳಿರ್ತವೆ, ಷರತ್ತುಗಳಿರ್ತವೆ, ಎಷ್ಟು ಜನ ಸದಸ್ಯರಾಗಬೇಕು ಅಥವಾ ಷೇರುದಾರರಾಗಬೇಕು, ಏನೇನು ನೀತಿ ನಿಯಮಗಳು ಇದಾವೆ, ಅದನ್ನು ಎಲ್ಲಿ ನೋಂದಣಿ ಮಾಡಿಸಿಕೊಳ್ಬೇಕು ಅಥವಾ ಅದಕ್ಕಾದ ಜಾಗ ಬೇಕಾ, ಆಮೇಲೆ ನಬಾರ್ಡ್ನಿಂದ ಏನು ಉತ್ತೇಜನ ಸಿಗುತ್ತೆ, ಹೀಗೆ ಎಫ್ ಪಿ ಓ ಮಾಡಿಕೊಂಡಿರೋರು ಎಷ್ಟು ಬಂಡವಾಳ ಹಾಕಬೇಕು, ಇದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದು ಅಥವಾ ನಿಮ್ಮ ಗಮನಕ್ಕೆ ಬಂದಿದ್ದು? ಈಗ ಒಂದು ಎಫ್ ಪಿ ಓ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮಗೆ ಮಿನಿಮಮ್ 300 ಮೆಂಬರ್ಸ್ ಇರಬೇಕಾಗತ್ತೆ. ಯಾಕೆಂದ್ರೆ ಇದರಲ್ಲಿ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಅಂತ ಬರೋದು ಬರೀ 6 ಲಕ್ಷ, ಅದು 6 ಲಕ್ಷ 2,000 ಒಬ್ಬೊಬ್ಬರು ಫಾರ್ಮಸಿಗಾಗಿ. ಈಗ 300 ಜಾಸ್ತಿ ತಗೊಂಡ್ರೆ 6,300 ಫಾರ್ಮಸಿಗೆ ಅಷ್ಟೇ ಬರೋದು. ಫಸ್ಟ್ ಸ್ಟೇಜ್ ಅಲ್ಲಿ ನಾವು 300 ಫಾರ್ಮರ್ಸ್ ನೇ ತಗೊಂಡು ಎಲ್ಲರಿಗೂ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಬರುವಂಗೆ ಮಾಡಿದ್ರೆ ಅದರಲ್ಲಿ ಒಂದು ನ್ಯಾಯ ಒದಗುತ್ತೆ ಎಲ್ಲರಿಗೂ. ಈಗ ನಾವು 1,000 ಮೆಂಬರ್ಸ್ ತಗೊಂಡು ಯಾರಿಗೆ 2,000 ರುಪೀಸ್ ಕಾಂಟ್ರಿಬ್ಯೂಷನ್ ಕೊಡೋದಂತ ಒಂದು ವಿಷಯ ಬರುತ್ತೆ. ಅದರಿಂದಾಗಿ ನಾವು 300 ಜನನೇ ತಗೊಂಡು ಎಫ್ ಪಿ ಓನ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಗೌರ್ಮೆಂಟ್ ಗೆ ಅಪ್ಲೈ ಮಾಡಿ ವಿ ಆರ್ ವೇಟಿಂಗ್ ಫಾರ್ ದ ಕಾಂಟ್ರಿಬ್ಯೂಷನ್ ಗವರ್ಮೆಂಟ್ ಇಂದ. ಇನ್ನೊಂದು ಏನು ಅಂತ ಹೇಳಿದ್ರೆ, ಸಂಸ್ಥೆನ 3 ನಡ್ಸ್ಕೊಂಡೋಗಕ್ಕೆ ಒಂದಿಷ್ಟು ವೆಚ್ಚ ಬೇಕಾಗುತ್ತೆ, ಅದು ಗೌರ್ಮೆಂಟ್ ನಬಾರ್ಡ್ ಥ್ರೂ ನಮಗೆ ಕೊಡ್ತಾರೆ. ಮೇಂಟೆನೆನ್ಸ್ ಏನಿದೆ ಅದಕ್ಕೆ ಬೇಕಂತ ವ್ಯವಸ್ಥೆಗಳನ್ನು ಅವ್ರು ಕೊಡ್ತಾರೆ. ಈಗ ನಾವು ಸ್ವಂತ ಬಿಲ್ಡಿಂಗ್ ಬೇಕು ಅಥವಾ ಸ್ವಂತ ಗೋಡೌನ್ ಬೇಕಂತ ಇಲ್ಲ, ಬಿಲ್ಡಿಂಗ್ ಅಥವಾ ಗೋಡೌನ್ ಹೈರ್ ಮಾಡ್ಕೋಬಹುದು. ಅದಕ್ಕೆ ಬೇಕಾದಂತ ರೆಂಟ್ ಫೆಸಿಲಿಟೀಸ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇವೆಲ್ಲ ಗವರ್ಮೆಂಟ್ ಅನುಕೂಲವಾಗಿ ಬರುತ್ತೆ. ಆಮೇಲೆ 3 ನಂತರ ನಮ್ಮ ಏನ್ ಬಂಡವಾಳ ಇದೆ ಅದರಿಂದ ಫಂಡ್ಸ್ ಜನರೇಟ್ ಮಾಡಿ ನಾವೇ ಬೇರ್ ಮಾಡಬೇಕಾಗತ್ತೆ. ಬಟ್ ಈಗ ನೋಡಿದಂಗೆ ಬೇರೆ ಇರುವಂತ ಎಫ್ ಪಿ ಓಸ್ ಎಲ್ಲಾನು ಪ್ರಾಫಿಟೇಬಲ್ ಆಗಿ ರನ್ ಆಗ್ತಾ ಇದೆ. ಬರೀ ಇನ್ಪುಟ್ ಸೇಲ್ ಅಲ್ಲಿ ನಮಗೆ ಪ್ರಾಫಿಟೇಬಲ್ ಆಗಿ ನಡೆಯಕ್ಕಾಗುತ್ತೆ ಅಂತ ಹೇಳಿದ್ರೆ, ಉತ್ಪಾದನೆಗಳನ್ನ ಮಾರಾಟ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಲೆವೆಲ್ ಆಫ್ ಆಪರೇಷನ್ ವಿಲ್ ಬಿ ಹೈಯರ್. ಆಮೇಲೆ ನಮಗೆ ಪ್ರಿಡಿಕ್ಟ್ ಮಾಡಕ್ ಬರೋದಿಲ್ಲ, ಮುಂದೆ ಯಾವುದೋ ಒಂದು ವರ್ಷದಲ್ಲಿ 10 ಇರಬಹುದು, 15 ಆದ್ಮೇಲೆ ಇರಬಹುದು, ಬಹುಶಃ ನಾವು ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಕೂಡ ಲಿಸ್ಟ್ ಆಗಬಹುದು, ಅಲ್ಲಿ ಕೂಡ ನಮ್ಮ ಶೇರ್ ವ್ಯಾಲ್ಯೂಸ್ಗೆ ಮೋರ್ ವ್ಯಾಲ್ಯೂ ಬರಕ್ ಚಾನ್ಸಸ್ ಇದೆ. ಯಾಕಂದ್ರೆ ಇದು ಅಗ್ರಿಕಲ್ಚರಲ್ ಡಿಪೆಂಡೆಂಟ್ ಕಂಪನಿ, ಡೆಫಿನೆಟ್ಲಿ ಅದು ಕೂಡ ಪಾಸಿಬಿಲಿಟಿ ಇದೆ. ಅನೇಕ ಕಡೆ ಸಹಕಾರಿ ಸಂಸ್ಥೆಗಳಿದಾವೆ, ಸೊಸೈಟಿಗಳಿದಾವೆ, ಅವುಗಳಿಗೂ ಇದಕ್ಕೂ ಏನು ವ್ಯತ್ಯಾಸವನ್ನ ನೀವು ನೋಡ್ತಿದ್ರಿ? ಇದೇನು ಅಂತ ಹೇಳಿದ್ರೆ, ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿ ರಿಜಿಸ್ಟರ್ ಆಗ್ತಾ ಇದೆ. ಕೋಆಪರೇಟಿವ್ ಸೊಸೈಟೀಸ್ ಅಂದ್ರೆ ಅಲ್ಲಿ ಗವರ್ಮೆಂಟ್ ಇನ್ವಾಲ್ವ್ಮೆಂಟ್ ಇರುತ್ತೆ, ಇಲ್ಲಿ ಗವರ್ಮೆಂಟ್ ಇನ್ವಾಲ್ವ್ಮೆಂಟ್ ಇಲ್ಲ, ಇಟ್ ಈಸ್ ನಾವೇ ಮ್ಯಾನೇಜ್ ಮಾಡ್ತಾ ಇರೋದು, ನಮ್ದೇ ಡೈರೆಕ್ಟರ್ಸ್ ನಾವೇ ಅಪಾಯಿಂಟ್ ಮಾಡುವಂತ ಸಿಇಒ, ಆಮೇಲೆ ಒಂದು ಕಂಪನಿ ಫಾರ್ಮೆಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ. ಅಲ್ಲಿ ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಅಲ್ಲಿ ಗವರ್ಮೆಂಟ್ ಫಾರ್ಮೆಟ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಬಹುಶಃ ಏನಾದರೂ ಪೊಲಿಟಿಕಲ್ ರಿಯಾಕ್ಷನ್ಸ್ ಅಥವಾ ಸಮ್ ಸಾರ್ಟ್ ಆಫ್ ಎ ಗವರ್ಮೆಂಟ್ ಕಂಟ್ರೋಲ್ ವಿಲ್ ಬಿ ದೇರ್, ಇಲ್ಲಿ ನಾವೇನ್ ಡಿಸೈಡ್ ಮಾಡ್ತೀವಿ ಅದೇ ಇರಬಹುದು ಅದರದ್ದು ಉತ್ತರ. ನೀವು ರಿಜಿಸ್ಟ್ರೇಷನ್ ಅಥವಾ ನೋಂದಣಿಯನ್ನ ಎಲ್ಲಿ ಮಾಡಿಸ್ಬೇಕು, ಸೊಸೈಟಿಗಳದ್ದು ಬೇರೆ ಇದ್ರದ್ದು ಬೇರೆ ಅಂತ ಹೇಳ್ತೀರಾ, ಅಥವಾ ಅದು ಇದು ಒಂದೇ ಸಂಸ್ಥೆ ಅಡಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾ, ಹೇಗೆ? ಇದು ಒಂದು ಕಂಪನಿ ಆಕ್ಟ್ ಅಡಿಯಲ್ಲಿ ರಿಜಿಸ್ಟರ್ ಆಗುತ್ತೆ, ಅದು ಕರ್ನಾಟಕ ಸೊಸೈಟೀಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ, ಅದೇ ಡಿಫ್ರೆನ್ಸ್ ಇರೋದು ಅದರಲ್ಲಿ. ಕೆಲವೊಂದ್ ಕಡೆಗೆ ಒಂದೊಂದು ಬೆಳೆಗೆ ಮಾತ್ರ ಸೀಮಿತ ಮಾಡಿಕೊಂಡು ಎಫ್ ಪಿ ಓಗಳನ್ನ ಸ್ಥಾಪನೆ ಮಾಡಿರುತ್ತದೆ, ಮತ್ತೆ ನೋಡ್ತಾ ನೋಡ್ತಾ ವಿಸ್ತರಿಸಿಕೊಂಡಿದ್ದಾರೆ. ಈಗ ಕಾಫಿಗೆ ಒಂದು, ಟೀಗೆ ಒಂದು, ಅಥವಾ ಮಾವಿಗೆ ಒಂದು, ದ್ರಾಕ್ಷಿಗೆ ಒಂದು, ಪ್ರತ್ಯೇಕವಾಗಿ ಒಂದು ನಿಟ್ಟಿನಲ್ಲಿ ನಿರ್ದಿಷ್ಟವಾಗಿ ಚಟುವಟಿಕೆಗಳನ್ನ ಮಾಡೋರು ಇದ್ದಾರೆ, ಇನ್ನು ಬೇರೆ ಬೇರೆ ಸಂಗತಿಗಳನ್ನ ಮುಂದಿಟ್ಕೊಂಡು ಕೆಲಸ ಮಾಡೋರು ಇದ್ದಾರೆ. ಏನು ಷರತ್ತುಗಳಿದಾವೆ? ಈಗ ನೀವು ಹೇಳಿದಂಗೆ ರೈತರೇ ಸೇರಿಕೊಂಡು ಮಾಡುವ ಸಂಘಟನೆ ಇದು, ಸಂಸ್ಥೆ ಇದು, ಇಲ್ಲಿ ಸಹಕಾರಿ ತತ್ವ ಅಷ್ಟೇನು ಬಳಕೆ ಆಗುವುದಿಲ್ಲ. ಆದ್ರೆ ಇಲ್ಲಿ ತೆಗೆದುಕೊಳ್ಳುವ ತೀರ್ಮಾನಗಳು ಹೇಗೆ ಹೇಗೆ ತೆಗೆದುಕೊಂಡು ಹೋಗ್ಬೇಕನ್ನೋ ಒಂದು ಆಲೋಚನೆಗಳು ಚೆನ್ನಾಗಿ ಕಾರ್ಯಗತವಾಗ್ತವೆ. ಹೇಗನ್ಸುತ್ತೆ ಕೊಡಗಿನ ಚಿತ್ರಣವನ್ನು ನೋಡ್ಕೊಂಡ್ರೆ, ಹೊರಗಡೆ ಜಿಲ್ಲೆಗಳ ಒಂದು ಎಫ್ ಪಿ ಓಗಳ ಬೆಳವಣಿಗೆಯನ್ನು ನೋಡ್ಕೊಂಡ್ರೆ, ಅವುಗಳ ಬೆಳವಣಿಗೆ ಮತ್ತು ಇತಿಮಿತಿಗಳನ್ನ ಗಮನಿಸಿದರೆ ಏನನ್ಸುತ್ತೆ ನಿಮಗೆ? ಕೊಡಗಿನಲ್ಲಿ ಮುಖ್ಯವಾಗಿ ಕಾಫಿ, ಯಾವುದೇ ಒಂದು ಎಫ್ ಪಿ ಒ ಸ್ಟಾರ್ಟ್ ಮಾಡಬೇಕಾ ಒಂದೇ ಒಂದು ಕ್ರಾಪ್ ಅನ್ನ ಮೀನ್ ಆಗಿ ತಗೊಂಡು ಮಾಡಬೇಕಾಗುತ್ತೆ. ಯಾಕೆಂದ್ರೆ ಬಂಡವಾಳದ ವಿಷಯ ಇದು, ಫಂಡ್ಸ್ ಎಷ್ಟು ಲಿಮಿಟೆಡ್ ಇರುತ್ತೆ ಅದ್ರ ಮೇಲೆ ಹೋಗುತ್ತೆ. ಬರುತ್ತಾ ನಮ್ಮ ತೀರ್ಮಾನ ಏನು ಅಂತ ಹೇಳಿದ್ರೆ, ಕೊಡಗಿನಲ್ಲಿ ಪ್ರತಿಯೊಂದು ಉತ್ಪಾದನೆಗೂ ಫೆಸಿಲಿಟಿ ಮಾಡಿಕೊಡ್ಬೇಕಂತ. ಈಗ ಫಾರ್ ಎಕ್ಸಾಂಪಲ್ ಈ ಮೈನರ್ ಫ್ರೂಟ್ಸ್ ಏನಿದೆ ಕೊಡಗಿನಲ್ಲಿ, ಬಹಳಷ್ಟು ಫ್ರೂಟ್ ಕ್ರಾಪ್ಸ್ ಇದೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಅವಕಾಡೋ ಓನ್ಲಿ, ಅದರಲ್ಲಿ ಶುರುವಿನಲ್ಲಿ ನಮಗೆ ಒಳ್ಳೆ ರೇಟ್ ಸಿಗ್ಬಹುದು, ಬರುತ್ತೆ ಯಾಕೆಂದ್ರೆ ಇದೆಲ್ಲ ಜೊತೆಯಲ್ಲಿ ಆಗೋದು, ಅದಕ್ಕೆ ಡಿಮಾಂಡ್ ಇದೆ. ಆದರೂ ಡಿಮಾಂಡ್ ಏನಿದೆ ಅಂತ ನಮ್ಮ ಕೃಷಿಕರಿಗೆ ಗೊತ್ತಿಲ್ಲ. ಆತರ ಪರಿಸ್ಥಿತಿಯಲ್ಲಿ ನಾವೊಂದು ಸ್ಪೆಷಲ್ ಮಾರ್ಕೆಟಿಂಗ್ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಒಳ್ಳೆ ರೇಟ್ ಅಲ್ಲಿ ಮಾರಾಟ ಮಾಡಬಹುದು ಅಂತ ಅನಿಸ್ತಾ ಇದೆ. ಅದೇ ರೀತಿ ಎಲ್ಲಾ ಉತ್ಪಾದನೆಗಳನ್ನು ಇನ್ಕ್ಲೂಡ್ ಮಾಡಿ ಒಂದು ಮಾರಾಟದ ಫೆಸಿಲಿಟಿ ಮಾಡಿಕೊಡ್ಬೇಕಂತ ತೀರ್ಮಾನ ಕೂಡ ನಾವು ತಗೊಂಡಿದ್ದೀವಿ. ಹೇಳ್ತಾ ಇದ್ರಿ, ರೈತರಿಗೆ ಬೇಕಾಗಿರುವ ರಾಸಾಯನಿಕ ಗೊಬ್ಬರಗಳು ಅಥವಾ ಕೀಟನಾಶಕಗಳು ಅಥವಾ ಇತರೆ ಪರಿಕರಗಳು ಗುಣಮಟ್ಟದವು ಸಿಗ್ತವೆ, ಸೂಕ್ತವಾದ ಬೆಲೆಯಲ್ಲಿ ಲಭಿಸ್ತವೆ ಅಂತ ಅನ್ಕೊಂಡು, ಇತರೆ ಸಂಘ ಸಂಸ್ಥೆಗಳಲ್ಲಿ ಕೊಡಗಿನ ಅನೇಕ ಭಾಗಗಳಲ್ಲಿ ಸೊಸೈಟಿಗಳು ಇದಾವೆ ಅಲ್ವಾ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿದಾವೆ, ಅಲ್ಲಿನೂ ಈ ಪರಿಕರಗಳು ಲಭ್ಯ ಇದಾವೆ. ಅಲ್ಲದಕ್ಕೂ ಇಲ್ಲದಕ್ಕೂ ಏನು ವ್ಯತ್ಯಾಸವನ್ನ ನೀವು ಗಮನಿಸಿದಿರಿ? ಒಂದೇ ಒಂದು ವ್ಯತ್ಯಾಸ, ನಮ್ದೇ ಕಂಪನಿ ಆಗಿದ್ರಿಂದ ನಮಗೆ ಪ್ರಾಪರ್ ಅಡ್ವೈಸಿಂಗ್ ಸಿಸ್ಟಮ್ ಇರೋದ್ರಿಂದ ಕೃಷಿಕನಿಗೆ ಏನ್ ಬೇಕು ಎಂಬುದನ್ನ ಅರ್ಥ ಮಾಡಿಕೊಂಡು ನಾವು ಸಪ್ಲೈ ಮಾಡಬಹುದು. ಈಗ ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಆ ರೀತಿಯ ಕೆಲಸಗಳನ್ನ ಅವ್ರು ಮಾಡ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಸಾಯಿಲ್ ಟೆಸ್ಟ್ ಮಾಡಿ ಸಾಯಿಲ್ಗೆ ಏನ್ ಬೇಕು ಅನ್ನೋಂತ ಮಾತ್ರ ನಾವು ಕೊಡಬಹುದು. ಬಟ್ ಅಲ್ಲಿ ಆತರ ಒಂದು ವ್ಯವಸ್ಥೆ ಇನ್ನುವರೆಗೆ ಆಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅದೇ ಇರಬಹುದು ನಮ್ಮ ವ್ಯತ್ಯಾಸ. ಕೊಡಗಿನಲ್ಲಿ ಹತ್ತಾರು ಕಡೆ ಕಾಣಸಿಗುವ ಸೊಸೈಟಿಗಳಲ್ಲಿ ಏನೆಲ್ಲ ಕಾಣಸಿಗುತ್ತೆ? ಸಿಮೆಂಟ್ ನಿಂದ ಹಿಡಿದು ಪೈಪ್ಗಳು, ಕಬ್ಬಿಣದ ಸಾಮಗ್ರಿಗಳು, ಆ ಭಾಗದ ರೈತರಿಗೆ ಅಥವಾ ಸಾರ್ವಜನಿಕರಿಗೆ ಏನೇನು ಬೇಕು ಎಲ್ಲದು ಸಿಗುತ್ತಾರೆ. ಮಾಡ್ಕೊಂಡು ಬಂದಿದ್ರೆ ಎಷ್ಟೋ ಕಡೆಗೆ ಲಾಭದಲ್ಲಿದ್ದಾವೆ ಸೊಸೈಟಿಗಳು. ಕೆಲವೊಬ್ರು ಮಾತಾಡ್ತಿರ್ಬೋದು, ಈ ಸೊಸೈಟಿಗಳು ಇಷ್ಟೊಂದು ಕೆಲಸ ಮಾಡುವಾಗ ಈ ಎಫ್ ಪಿಗಳು ಬೇಕಾ ಅಂತ, ಏನು ನಿಮ್ಮ ಪ್ರತಿಕ್ರಿಯೆ? ಈ ಬಹಳಷ್ಟು ವಿಷಯಗಳನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಮಾಡುವಾಗ ಕೃಷಿ ಅಂತ ಹೇಳೋದು ಡೈಲ್ಯೂಟ್ ಆಗಿ ಹೋಗ್ಬಹುದು. ಬಟ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಮಾಡುವಂತದ್ದು ಎಫ್ ಪಿ ಓಸ್. ಬಹುಶಃ ಅದರಿಂದಾಗಿ ಎಫ್ ಪಿ ಒ ಪ್ರೆಸೆನ್ಸ್ ಮೇ ಗಿವ್ ಎ ಡಿಫ್ರೆನ್ಸ್. ನಿಜ, ನಿರ್ದಿಷ್ಟವಾದ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಸೀಮಿತ ಸದಸ್ಯರನ್ನ ಇಟ್ಕೊಂಡು ಅವರ ಬಯಕೆಗಳು ಅಥವಾ ಅವರ ಆಲೋಚನೆಗಳು ನಿರೀಕ್ಷೆಗಳು ಏನೇನಂತ ಗಮನಿಸಿಕೊಂಡು ಕೆಲಸ ಮಾಡ್ತಾ ಇದ್ರೆ ಒಳ್ಳೇದೆ. ಈ ತರದ ಸಂಘಟನೆಗಳು ಅಥವಾ ಸಂಸ್ಥೆಗಳು ಅನೇಕ ಕಡೆ ಆದಷ್ಟು ಒಳ್ಳೇದೆ. ಈ ಹಿಂದೆ ಕೃಷಿ ಇಲಾಖೆಯಲ್ಲಿ ರೈತ ಶಕ್ತಿ ಗುಂಪುಗಳು ಅಂತ ಅನ್ಕೊಂಡು ಮಾಡ್ತಾ ಇದ್ರು, ಅಲ್ಲೇನೋ ವ್ಯತ್ಯಾಸ ಆಯ್ತು. ಆಮೇಲೆ ಈಗೀಗ ಭಾರತದ ಅನೇಕ ಭಾಗಗಳಲ್ಲಿ ರೈತ ಶಕ್ತಿ ಗುಂಪುಗಳು ಅಲ್ದಲನೆ ರೈತ ಉತ್ಪಾದಕ ಸಂಸ್ಥೆಗಳು ಎಫ್ ಪಿ ಒಗಳನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ನಬಾರ್ಡಿನ ಮೂಲಕ ಭಾರತ ಸರ್ಕಾರ ಅನುದಾನವನ್ನು ನೀಡ್ತಾ ಇದೆ. ಈ ಕುರಿತಂತೆ ಇವತ್ತು ತಾವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರಿ, ತಮಗೆ ಧನ್ಯವಾದಗಳು. ನಾವು ಆಸಕ್ತಿ ಇದೆ ಅನ್ನೋ ಒಂದು ಕೇಳುಗರಿಗೆ, ನಮ್ಮ ಸಾರ್ವಜನಿಕರಿಗೆ, ಯಾರನ್ನು ಸಂಪರ್ಕ ಮಾಡಬಹುದು ಅಥವಾ ಯಾರನ್ನ ಭೇಟಿ ಮಾಡಬಹುದು, ಹೇಗೆ ಮಾಡಬಹುದು ಅಂತ ನಿಮ್ಮ ಮಾರ್ಗದರ್ಶನ ಏನು? ಒಂದ್ ನಾಲ್ಕಾರು ಜನ ಹತ್ತಾರು ಜನ ಸೇರಿಕೊಂಡು ಶುರು ಮಾಡಿಕೊಂಡು ನಮ್ಮದೇ ಆದ ಒಂದು ಎಫ್ ಪಿ ಒನ್ನು ಮಾಡಬೇಕನ್ನೋ ಒಂದು ಆಲೋಚನೆ ಇರೋರಿಗೆ, ಆಸಕ್ತಿ ಇರೋರಿಗೆ ಏನ್ ಹೇಳ್ತೀರಿ? ನಿಮಗೆ ಎಫ್ ಪಿ ಒ ಮಾಡಬೇಕಂದ್ರೆ ಮೊದಲಾಗಿ ನೀವು ನಬಾರ್ಡ್ ಅನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ನಬಾರ್ಡ್ ಆಫೀಸರ್ಸ್ ಥ್ರೂ ಅವರಲ್ಲಿ ಲಿಸ್ಟ್ ಔಟ್ ಆಗಿರುತ್ತೆ ಯಾರ್ಯಾರು ಈ ಎಫ್ ಪಿ ಒಗೆ ಸಪೋರ್ಟ್ ಆಗಿ ಬರಬಹುದು ಅಂತ. ಆತರ ಅವರು ನಿಮಗೆ ಗೈಡೆನ್ಸ್ ಕೊಡ್ತಾರೆ. ಅದು ಯಾವ್ದು ಆರ್ಗನೈಸೇಷನ್, ಆ ಆರ್ಗನೈಸೇಷನ್ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರ ನಿಮಗೆ ಎಫ್ ಪಿ ಒಗಳನ್ನ ಸೆಟ್ ಮಾಡಬಹುದು. ಇನ್ನು ಕೃಷಿ ವಿಜ್ಞಾನ ಕೇಂದ್ರದವರು ಮತ್ತೆ ಕೃಷಿ ಇಲಾಖೆಯವರು ತೋಟಗಾರಿಕೆ ಇಲಾಖೆಯವರನ್ನು ಮಾರ್ಗದರ್ಶನ ಮಾಡ್ತಾರೆ. ಕೊನೆಗೆ ನಬಾರ್ಡೆ ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ವಿಚಾರಗಳನ್ನು ತಿಳಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಲವರಿಗೆ ಇದುವರೆಗೆ ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆ, ಕಾರ್ಯಚಟುವಟಿಕೆಗಳು ಮತ್ತು ಇತಿಮಿತಿಗಳು ಈ ಕುರಿತಂತೆ ವಿಷಯಗಳನ್ನು ಇಲ್ಲಿವರೆಗೂ ತಿಳಿಸಿದವರು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಬಾಬು ಕೆ ಆರ್ ಅವರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ರೈತ ಬಾಂಧವರೇ, ಶತ್ರುಗಳೇ, ಈಗ ಒಂದು ಹಾಡು ನಿಮಗಾಗಿ. ಕೃಷಿ ಕ್ಷೇತ್ರ ಹೇಗಿದೆ, ಎಂಥದು ಮತ್ತು ರೈತರು ಈ ಭೂಮಿ ತಾಯಿಯ ಪುತ್ರರಲ್ವಾ, ರೈತರ ಬಗ್ಗೆ, ಭೂಮಿ ಕಾಯಕದ ಬಗ್ಗೆ ಈ ಹಾಡಿನಲ್ಲಿ ವಿಶೇಷವಾದ ವಿಚಾರಗಳನ್ನು ಸೇರಿಸಲಾಗಿದೆ. ಆಲಿಸಿಕೊಳ್ಳಿ. ಈ ಗೀತೆಯನ್ನ ಹಾಡಿದರೆ ಬಿ ಎ ಗಣೇಶ್ ಮತ್ತು ಸಂಗಡಿಗರು. ರಚನೆ ಡಾಕ್ಟರ್ ವಿಜಯ ಅಂಗಡಿ. ಹಾ

ಶ್ರೀಮಂತ ಆರೋಗ್ಯ ಆನಂದದ ಭಾವ ಆರೋಗ್ಯ ಆನಂದದ ಭಾವ ಬಿಡಬೇಡಿ ಬೇಸಾಯವ ಬಿಡಬೇಡಿ ಬೇಸಾಯವ ಬಿಡಬೇಡಿ ಬೇಸಾಯವ ಬಿಡಬೇಡಿ ಬೇಸಾಯವ ಬಿಡಬೇಡಿ ಬೇಸಾಯವ ಬಿಡಬೇಡಿ ಬೇಸಾಯವ ಕೃಷಿ ಗೀತೆಯೊಂದಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಏಲಕ್ಕಿ ಕೃಷಿ ಕುರಿತು ಅನುಭವಿ ಕೃಷಿಕ ಸೋಮರಪೇಟೆ ತಾಲೂಕು ಎನ್ಟಿ ಸುಬ್ಬಯ್ಯ ಅವರೊಡನೆ ಸಂದರ್ಶನವಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳಿದಿರಿ. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ಮಾರ್ಗದರ್ಶಿ. ಕೇಳುಗರೆ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವಪೇಟ್ ನಿಯರ್ ಮಾರ್ಕೆಟ್, ಮಡಿಕೇರಿ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕೊಡಗು ಜಿಲ್ಲೆಯಲ್ಲಿ ಮಳೆ ಶುರುವಾಗಿದ್ದು ವಿಪತ್ತು ನಿರ್ವಹಣೆ ಬಗ್ಗೆಯಲ್ಲಿ ಎಲ್ಲಾ ತರದ ಮುನ್ನೆಚ್ಚರಿಕೆ ಕ್ರಮ ತಕ್ಕಂಬಂಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ವಿ ಅನ್ಬುಕುಮಾರ್ ನವು ನಿರ್ದೇಶನ ಮಾಡಿದ್ದು, ಮಳೆ ಹಾನಿ ಸಂಬಂಧ ಜಿಲ್ಲಾಡಳಿತ ತಕ್ಕೊಂಡಿರುವ ಕ್ರಮಗ ಮತ್ತೆ ಕೋವಿಡ್ ನಿಯಂತ್ರಣಕ್ಕೆ ವಹಿಸಿರುವ ಕ್ರಮಗಳ ಬಗ್ಗೆಯಲ್ಲಿ ಇಂದು ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾವಾಡಲ್ಲಿ ನಡೆದ ಸಭೆಯಲ್ಲಿ ಮಾಹಿತಿ ಪಡ್ಕೊಂಡು ಮಾತಾಡಿದ ಅವು, ಭೂಮಿ ಜರ್ದರೆ, ಹೊಳೆ ಬಂದರೆ, ಹಾನಿ ಆವ ಜಾಗಗಳಲ್ಲಿ ಪರಿಹಾರ ಕೇಂದ್ರಗಳಲ್ಲಿ ಅಗತ್ಯ ಮೂಲಸೌಕರ್ಯ ಕೊಡಿಕೆ ಅಧಿಕಾರಿಗ ಹೆಚ್ಚು ಗಮನ ಕೊಡಕು ಅಂತ ಹೇಳ್ದು. ಈ ಸಂದರ್ಭದಲ್ಲಿ ಮಾತಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ನವು, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಾರ್ಯಪಡೆ ರಚನೆ ಮಾಡಿದ್ದು ತಹಶೀಲ್ದಾರರು ಮತ್ತು ಗ್ರಾಮ ಪಂಚಾಯತಿಗಳಿಗೆ ಪ್ರಕೃತಿ ವಿಕೋಪ ನಿರ್ವಹಣೆಗೆ ಹಣ ಬಿಡುಗಡೆ ಮಾಡಿದ್ದು ಎಲ್ಲ ತರದ ತಯಾರಿ ಮಾಡಿಕೊಂಡಳಂತ ಮಾಹಿತಿ ಕೊಟ್ಟು, ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿನ ಕಡೆಯಿಂದ ಜುಲೈ 9 ಮತ್ತು 10 ತಾರೀಕು ನೆಲ್ಲಿಹುದಿಕೇರಿಯಲ್ಲಿ ಆದಿವಾಸಿಗಳ ಅಭಿವೃದ್ಧಿ ಅವಲೋಕನ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಮತ್ತು ಅಧ್ಯಯನ ಶಿಬಿರ ನಡೆಯಕುಟ್ಟು ಅಂತ ಸಮಿತಿನ ರಾಜ್ಯ ಸಂಚಾಲಕ ವೈ ಕೆ ಗಣೇಶ್ ನವು ತಿಳಿಸಿದಳು. ಈ ಶಿಬಿರದಲ್ಲಿ ಆದಿವಾಸಿಗಳ ಬದುಕು ಮತ್ತು ಸಂಸ್ಕೃತಿನ ಬಗ್ಗೆಯಲ್ಲಿ ಚರ್ಚೆ ನಡೆಯಕಿದ್ದು, ಬುಡಕಟ್ಟು ವಿದ್ವಾಂಸರು, ಪ್ರತಿ ಜಿಲ್ಲೆನ ಆದಿವಾಸಿ ಸಮುದಾಯದ 500 ಪ್ರತಿನಿಧಿಗ ಸೇರಿದಂಗೆ ಚಿಂತಕರು ಈ ಶಿಬಿರದಲ್ಲಿ ಭಾಗವಹಿಸಿಕ್ಕಿದ್ದು, ಈಗಿನ ಆಧುನಿಕತೆ ಮತ್ತು ಅಭಿವೃದ್ಧಿನ ತುರ್ತುಲಿ ಈ ಸಂಸ್ಕೃತಿನ ಕಾಪಾಡಿಕಂಬ ಉದ್ದೇಶದಿಂದ ಈ ಶಿಬಿರ ನಡೆದದೆ ಅಂತ ಸಂಚಾಲಕರು ಹೇಳೋಳು. 2022-23 ಸಾಲಿನ ಪರಿಶಿಷ್ಟ ಜಾತಿ ಉಪಯೋಜನೆ ನಡಿಲಿ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಆಟೋಟಗಳಲ್ಲಿ ಪದಕ ಪಡ್ಕೊಂಡು ಪರಿಶಿಷ್ಟ ಜಾತಿನ ಆಟಗಾರರಿಗೆ ಸ್ವಂತ ಉದ್ಯೋಗ ಮಾಡಿಕೆ ಜಿಮ್ ಶುರು ಮಾಡುವುದಾದರೆ ಸರ್ಕಾರದ ಸಹಾಯ ಹಣಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಳು. ಆಸಕ್ತಿ ಇರುವ ಕೊಡಗು ಜಿಲ್ಲೆನ ಆಸಕ್ತ ಆಟಗಾರರು ಅರ್ಜಿ ನಮೂನೆಗಳನ್ನ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇಲ್ಲಿಂದ ಪಡ್ಕೊಂಡು ಜುಲೈ 15 ಒಳಗೆ ಕಚೇರಿಗೆ ಒಪ್ಪಿಸೋಕು ಅಂತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಿದಳು. ಜಿಲ್ಲಾ ಪಂಚಾಯಿತಿ, ಮಡಿಕೇರಿ ತಾಲೂಕು ಪಂಚಾಯಿತಿ, ಮರಗೋಡು ಗ್ರಾಮ ಪಂಚಾಯಿತಿ ಮತ್ತು ಭಾರವಿ ಕಾವೇರಿ ಕನ್ನಡ ಸಂಘ ಇವರ ಕೂಡುಕೂಟಲಿ ಜುಲೈ 1 ಹೊತ್ತಾರೆ 10 ಮರಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾವೇರಿ ಮಾತೆನ ಮೂರ್ತಿ ಅನಾವರಣ ಮಾಡಿದು ಮತ್ತು ಬೇರೆ ಬೇರೆ ಕಾಮಗಾರಿಗಳ ಉದ್ಘಾಟನಾ ಕಾರ್ಯ ನಡೆಯಕಿದ್ದು ಮುಖ್ಯ ನೆಂಟರಾಗಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ವಿ ಅನ್ಬುಕುಮಾರ್, ಸಿಇಒ ಬನ್ವರ್ ಸಿಂಗ್ ಮೀನಾ ಸೇರಿದಂಗೆ ಗಣ್ಯರು ಭಾಗವಹಿಸುವೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನ ಕಡೆಯಿಂದ ಜುಲೈ ತಿಂಗಳಲ್ಲಿ ಜಿಲ್ಲೆನ ಬೇರೆ ಬೇರೆ ಕಡೆಗಳ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಮಹಿಳಾ ಸಂತಾನಹರಣ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದದೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗ ಮಾಹಿತಿ ಕೊಟ್ಟಳು. ಬೆಂಗಳೂರು ಸಾಯಿ ಶೂಟಿಂಗ್ ರೇಂಜ್ಲಿ ನಡೆದ ರಾಜ್ಯ ಮಟ್ಟದ ಏರ್ ರೈಫಲ್ ಶೂಟಿಂಗ್ ಪೈಪೋಟಿಲಿ ಗೋಣಿಕೊಪ್ಪದ ಕಾಲ್ಸ್ ಶಾಲೆ ಮತ್ತು ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ವಿದ್ಯಾರ್ಥಿಗ 15 ಪದಕ ಗೆದ್ದಳು. ತಾಲೂಕು ಪಂಚಾಯತಿನ ಸಾಮಾನ್ಯ ಸಭೆ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರು ಮತ್ತು ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಶಬನಾ ಎಂ ಶೇಖ್ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಮಧ್ಯಾಹ್ನ 2:30 ತಾಲೂಕು ಪಂಚಾಯತಿನ ಸಾಮರ್ಥ್ಯ ಸೌಧ ಸಭಾವಾಡಲ್ಲಿ ನಡೆದಿದೆ ಅಂತ ತಾಲೂಕು ಪಂಚಾಯಿತಿ ಇಒ ಶೇಖರ್ ನಾವು ತಿಳಿಸಿದಳು. ಗೋವುಗಳನ್ನ ಕಸಾಯಖಾನೆಗೆ ಸಾಗಿಸುವುದನ್ನು ತಡೆಯಕ್ಕಾಗಿ ಚೆಕ್ಪೋಸ್ಟ್ಗಳಲ್ಲಿ ಬಿಗಿ ಕ್ರಮ ತಕಣಿಕೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆನ ಪ್ರಭು ಬಿ ಚೌಹಾಣ್ ನಾವು ಅಧಿಕಾರಿಗಳಿಗೆ ತಾಕೀತು ಮಾಡಿದಳು. ಗೋಹತ್ಯೆ ನಿಷೇಧ ಕಾಯ್ದೆನ ಸಮರ್ಪಕ ಜಾರಿನ ಬಗೆಯಲ್ಲಿ ನಡೆದ ಸಭೆಯಲ್ಲಿ ಮಾತಾಡಿದ ಅವು, ಕೊಡಗು ಜಿಲ್ಲೆಯಲ್ಲಿ ಸಹ ಗೋಶಾಲೆ ಶುರು ಮಾಡಿಕೆ ಅನುದಾನ ಬಿಡುಗಡೆ ಮಾಡಿದ್ದು, ಕೊಡಗು ಜಿಲ್ಲೆಯಲ್ಲಿ ಸಹ ಗೋಶಾಲೆ ಶುರು ಮಾಡಿಕೆ ಚಾಲನೆ ಸಿಕ್ಕುಟು ಅಂತ ಹೇಳೋಳು. ಈ ಸಂದರ್ಭ ಮಾತಾಡಿದ ಪಶುಪಾಲನಾ ಇಲಾಖೆನ ಸಹಾಯಕ ನಿರ್ದೇಶಕರು ಮುಖ್ಯಮಂತ್ರಿಯವರ ಅಮೃತ ಯೋಜನೆ, ವಿಮೆ, ಅನುಗ್ರಹ, ಗೋಶಾಲೆ, ಪುಣ್ಯಕೋಟಿ, ಪಶು ಸಂಜೀವಿನಿ ಸೇರಿದಂಗೆ ಬೇರೆ ಬೇರೆ ಕಾರ್ಯಕ್ರಮಗ ಜಿಲ್ಲೆಯಲ್ಲಿ ಜಾರಿ ಆಯ್ತು ಅಂತ ಮಾಹಿತಿ ಕೊಟ್ಟು, ವಿಶೇಷ ಚೇತನರಿಗೆ ಸರ್ಕಾರದ ಬೇರೆ ಬೇರೆ ಸೌಲಭ್ಯಗಳನ್ನ ಪಡ್ಕೊಂಬಕ್ಕೆ UDID ಕಾರ್ಡ್ ಅವಶ್ಯ ಇದ್ದು, ಈ ಗುರುತಿನ ಚೀಟಿನ ಎಲ್ಲ ವಿಶೇಷ ಚೇತನರು ಪಡ್ಕೊಂಬಕ್ಕೆ ಆನ್ಲೈನ್ ನೋಂದಣಿ ಮಾಡಿಕೆ ಆಧಾರ್ ಕಾರ್ಡ್ 2 ತಕೊಂಡು ಆಯಾಯ ಗ್ರಾಮ ಪಂಚಾಯಿತಿಗಳ VRW ಮತ್ತು ಸಂಬಂಧಪಟ್ಟ ತಾಲೂಕಿನ MRWಗಳನ್ನ ಭೇಟಿ ಮಾಡಕ್ಕೂ ಅಂತ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗ ತಿಳಿಸಿಯೋಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾತೇಪೇಟ್ ನಿಯರ್ ಮಾರ್ಕೆಟ್, ಮಡಿಕೇರಿ. ಈಗ ಜಾಹೀರಾತುಗಳು. ತೀತೀರ ಸಿನಿ ಕ್ರಿಯೇಷನ್ ನಳತ್ ಐಂಬದನೇ ದಿನತ್ರ ತಟ್ಟಿ ಮೊಟ್ಟು ಟಂಡುಳ್ಳ ಕೊಡವ ಸಿನಿಮಾ ಧೀರ್ಯ ನಾಳೆ ಬೇಳಾಚೆ ಅಮ್ಮತ್ತಿ ಕೊಡವ ಸಮಾಜತ್ ಮಜ್ಜನ 1:54 ಪಿಂಜ ಬೈಟಾಪಕ 7 ಪ್ರದರ್ಶನ ಕಂಬ ಎಲ್ಲಾರು ನೋಟಿತು ಒತ್ತಾಸೆ ತಾರಿಂದು ಕಟ್ಟಣಿತ್ ಧೀರ್ಯ ಸಿನಿಮಾ ತಂಡ. ಕೆವಿಜಿ ಐಟಿಐ ಭಾಗಮಂಡಲ, ಇಲ್ಲಿ 2022-23 ಸಾಲಿಗೆ 2 ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ SSLC ಪಾಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಸಂಖ್ಯೆ 9900902141. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ LED, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. June 12 ಭಾನುವಾರ ಅಮ್ಮತ್ತಿಯ ಬಿಳುಗುಂದ ಗ್ರಾಮದ ಮನೆಯೊಂದರಿಂದ ಕಂದು ಬಣ್ಣದ ಕಪ್ಪು ಪಟ್ಟೆ ಇರುವ 4 ಬ್ರೈನರ್ ಹೆಸರಿನ ಸಾಕುನಾಯಿಯೊಂದು ತಪ್ಪಿಸಿಕೊಂಡಿದೆ. ಮಾಹಿತಿ ನೀಡಿದಲ್ಲಿ 25,000 ನಗದು ಬಹುಮಾನ ನೀಡಲಾಗುವುದು. ಮಾಹಿತಿ ಸಿಕ್ಕಿದವರು ಹಾಗೂ ನಾಯಿಯ ಫೋಟೋಕ್ಕಾಗಿ ಸಂಪರ್ಕಿಸಿ ಮೊಬೈಲ್ 9008257514. Coorg Institute of Technology is offering engineering courses like Artificial Intelligence and Machine Learning, Computer Science, Electronics and Communication, Mechanical, Civil, Artificial Intelligence and Data Science. With excellent campus placement and scholarship for meritorious and sports achievers. On-campus hostel facilities. Join CIT, Coorg Institute of Technology, Ponnampet, Kodagu. Or call 9611-55457. CET, JE, JE, JE, JE. ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶ. ಚಾಣಕ್ಯ ಕೋಚಿಂಗ್ ಸೆಂಟರ್ನ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು ಹಾಗೂ ಬೆಂಗಳೂರಿನ ಉಪನ್ಯಾಸಕರು ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಸಿಇಟಿ, ಜೆಇಇ, ನೀಟ್ಗೆ ಪ್ರತಿ ಭಾನುವಾರ ವಿರಾಜಪೇಟೆಯ ಚಾಣಕ್ಯ ಹಾಗೂ ಮಡಿಕೇರಿಯ ಸೆಂಟ್ ಜೋಸೆಫ್ ಪಿಯು ಕಾಲೇಜಿನಲ್ಲಿ ಜೂನ್ 10 ತರಬೇತಿ ನೀಡಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8277-496-007. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗೋಣಿಗೊಬ್ಬಲು. ನಮ್ಮಲ್ಲಿ ಎಲ್ಲಾ ವಿಧದ ಮನೆ ಬಳಕೆಯ ಜನರೇಟರ್ಗಳು, ಸ್ಟೀಲ್, ಹಸ್ಕೋವರ್ಣ, ಕಿಸಾನ್ ಕ್ರಾಫ್ಟ್ ವೀಡ್ ಕಟರ್ಗಳು, ಸ್ಪ್ರೇ ಮಷಿನ್ಗಳು, ಕೀಟನಾಶಕಗಳು ದೊರೆಯುತ್ತವೆ. ಅಲ್ಲದೆ ಎಲ್ಲಾ ತರ ಸ್ಪೇರ್ ಪಾರ್ಟ್ಸ್ ಮತ್ತು ಸರ್ವಿಸ್ ಕೂಡ ಲಭ್ಯವಿದೆ. ಸಂಪರ್ಕಿಸಿ 08274-298-705, ಮೊಬೈಲ್ 9972-18440 ಅಥವಾ 9448-4-8744. 2023-24 ಶೈಕ್ಷಣಿಕ ವರ್ಷದ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ಗಾಗಿ ಕೋಚಿಂಗ್ ಇದೀಗ ಸ್ವಾಸ್ಥ್ಯ ಸಂಪೂರ್ಣ ಯೋಗ ಕೇಂದ್ರ, ಗ್ರಾಮ ಪಂಚಾಯಿತಿ ವಾಣಿಜ್ಯ ಸಂಕೀರ್ಣ, ಮುಖ್ಯ ರಸ್ತೆ ಗೋಣಿಕೊಪ್ಪದಲ್ಲಿ ಆರಂಭಗೊಂಡಿದೆ. ಆಸಕ್ತರು ಈ ತಿಂಗಳ 30 ಒಳಗೆ ಹೆಸರು ನೋಂದಾಯಿಸಿಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 7009865119. ಕೆಳಗರೆ ಈಗ ನಿಧನ ವಾರ್ತೆ. ಚೆಯ್ಯಂಡಾಣೆಯ ಕೊಕ್ಕೇರಿ ಗ್ರಾಮದ ಬಿಳಿಯಂಡ್ರ ದಿವಂಗತ ಭೀಮಯ್ಯನವರ ಮಗ ದೇವಯ್ಯ ಮರಿ ಇಂದು ನಿಧನರಾಗಿದ್ದಾರೆ. 60 ಪ್ರಾಯದ ಬಿಳಿಯಂಡ್ರ ಭೀಮಯ್ಯನವರ ಅಂತ್ಯಕ್ರಿಯೆ 12 ಕೊಕ್ಕೇರಿ ಗ್ರಾಮದಲ್ಲಿ ನಡೆಯಲಿದೆ ಎಂದು ಕುಟುಂಬದವರು ತಿಳಿಸಿದ್ದಾರೆ. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900-27-0049. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಡ ಹರ್ಷ ದೇವಯ್ಯ. ಜಿಲ್ಲೆಯಲ್ಲಿ ಇಕ್ಕಾಕಲೇ ಮಳೆ ಸುರುವಾಣಂಗಾಯಿತು. ವಿಪತ್ತು ನಿರ್ವಹಣೆಯ ಸಂಬಂಧ ಎಲ್ಲಾ ತರತರ ಮುನ್ನೆಚ್ಚರಿಕೆ ಕ್ರಮ ಎಡತೋವನಕ್ಕೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ವಿ ಅನ್ಬುಕುಮಾರ್ ನಿರ್ದೇಶನ ಕೊಡ್ತದೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲು ಮಳೆ ನಷ್ಟಕ್ಕೆ ಸಂಬಂಧಪಟ್ಟನಕ್ಕೆ ಜಿಲ್ಲಾಡಳಿತ ಕೈಕರ್ತಂಡ ಕ್ರಮ ಕೂಡನಕ್ಕೆ ಕೋವಿಡ್ನ ಪುರ್ತತು ಬೆಪ್ಪ ಕರ್ತನ ಕ್ರಮತರ ಮೇದ ಇಂದು ನಡೆದ ಸಭೆಯಲ್ಲಿ ಮಾಹಿತಿ ಪಡೆದಂತೆ ತಕ್ಕ ಬಂದ ಅವು ಜಿಲ್ಲೆಯಲ್ಲಿ ಪೊಯ್ಯುವ ಸರಾಸರಿ ಮಳೆ ಕಿಂಜ ಅಧ್ಯಯನ ಮಳೆ ಪೊಜ್ಜಿತು ಪ್ರಕೃತಿ ಚಡಿರಂತಹ ಸಂದರ್ಭ ಎನ್ನೆಂಗಿ ಅದು ಮುಟ್ಟುಚೆಂಗಿ ಅವಶ್ಯ ಮುನ್ನೆಚ್ಚರಿಕೆ ಅರ್ಥವಾಂಡ ಕೂಟಕ್ಕೆ ಭೂಗೂದೆ ಪಿಂಜ ಪೊಳೆ ಮರಿಯುವಂತ ಪ್ರದೇಶದ ಅರ ನಿಗಾ ಬೆಪ್ಪನಿಕೆ ಅಧಿಕಾರಿಗೆ ಸೂಚನೆ ಕೊಡ್ತಿತ್ತು. ಅವಶ್ಯ ಬುದ್ಧಕ ಪರಿಹಾರ ಕೇಂದ್ರತ್ನ ಸ್ಥಾಪನೆ ಮಾಡಿತು ಮೂಲಭೂತ ಸೌಲಭ್ಯತ್ರ ಏರ್ಪಾಡು ಮಾಡಿಯುವನಕ್ಕೆ ಎಣಿಚಿ. ಈ ಸಂದರ್ಭ ತಕ್ಕ ಬಂದ ಜಿಲ್ಲಾಧಿಕಾರಿ ಡಾ ಸತೀಶ್ ಪೂರ್ವ ಮುಂಗಾರದ ಸಮಯದ ಮಳೆ ಅಧ್ಯಯನಂಗಾಯಿತು. ಈ ಕುರಿ ಸರಾಸರಿ ಮಳೆಯ ಪ್ರಮಾಣ ಕಮ್ಮಿ ಉಂಡು ಮಳೆಯಿಂದ ಅಪನತ್ತ ತೊಂದರೆಯನ್ನು ನಿರ್ವಹಣೆ ಮಾಡುವಕ್ಕೆ 16 ಹೋಬಳಿಯಲ್ಲಿ ನೋಡಲ್ ಅಧಿಕಾರಿಗಳ ನಿಯೋಜನೆ ಮಾಡಿತು. ಪಿಂಜ ಪ್ರಕೃತಿ ಚಡಿ ಎನ್ನೆಂಗಿ ಆನಕ ಪರಿಹಾರ ಕೇಂದ್ರ ತರುಪಕ್ಕೆ ಕ್ರಮ ಎಡತಂಡದಲ್ಲದೆ ಹಾರಂಗಿ ಜಲಾಶಯ